Kalinga. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಏನದಂತ ನೋಡೋಣ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗೆ ದ್ರಾವಣದ ಬಳಕೆ ಹಾಗೂ ಲಭ್ಯತೆ, ಈ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂ ಆಲ್ಗೆ ನ್ಯಾನೋಬಯೋಟಿಕ್ ಸಂಸ್ಥೆ ಬೆಂಗಳೂರು. ಆನಂತರ ತಜ್ಞವಾಣಿಯಲ್ಲಿ ನಾಟಿ ಪದ್ದತಿಯಲ್ಲಿ ಭತ್ತ ಬೆಳೆದಾಗ ಅನುಸರಿಸಬೇಕಾದ ಕ್ರಮಗಳು, ಈ ಕುರಿತು ಡಾ ಬಿಎಂ ಚಿತಾಪುರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮತ್ತು ರಾಣಿ ಎನ್ ಬಂಡಗಾರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಬಹುದು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿಬರಲಿದೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. COVID-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್, ಯಾದಗಿರಿ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 70%. ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ 60%. ಕೊಪ್ಪಳ ಜಿಲ್ಲೆ ಒಳಗೆ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನ್ಯೂ ಆಲ್ಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಬಿಎಂ ಮರಿಂಜಯ ನನ್ನ ಹೆಸರು. ಬಿ ಭೈರಾಪುರ, ಚಂದ್ರಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾನು ಮುಖ್ಯವಾಗಿ ನ್ಯೂ ಆಲ್ಗೆ ಮೊದಲು ತೆಂಗಿನ ಸಸಿಗೆ ಅಡಕೆ ಸಸಿಗೆ ಬಳಸ್ತಾ ಇದ್ದೆ. ಅದಾದ್ಮೇಲೆ ಈಗ ಒಂದು 4 ವರ್ಷದಿಂದ ನಾನು ಇಟ್ನೇರಿಗೆ ರೇಷ್ಮೆಗೆ ಬಳಸ್ತಾ ಇದ್ದೀವಿ. ಪ್ರತಿ 20 ದಿವಸಕ್ಕೊಂದ್ಸಲಿ ಇಲ್ಲ ತಿಂಗಳಿಗೊಂದ್ಸಲಿ ಬಳಕೆ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಅದಲ್ಲದೆ ನಾನು ರಾಸಾಯನಿಕ ಇಲ್ವೇ ಇಲ್ಲ ಅಂತಲೇ ಹೇಳ್ಬಹುದು. ರಾಸಾಯನಿಕ ಬಳಸ್ತಾನೆ ಇಲ್ಲ, ಸ್ವಲ್ಪ ಜೀವಾಮೃತ ಇದೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಬಿತ್ತನೆಯಲ್ಲಿ ಒಳ್ಳೆ ಇಳುವರಿನೂ ಬರ್ತಾ ಇದೆ. 1 ಎಕರೆಗೆ ನಾನು ಹಾಕೊಂಡಿದ್ದೀನಿ. ಮತ್ತೆ ಅದಾದ್ಮೇಲೆ ಈಗ ಒಂದು 6 ವರ್ಷ ಬಾಳೆ ಬೆಳೀತಾ ಇದ್ದೆ ತೋಟದಲ್ಲಿ. ಅಲ್ಲೂ ಕೂಡ ನೋವಾಳ್ಗಿನೇ ಬಳಸ್ತಾ ಇದ್ದೆ. ಯಾವ ರಾಸಾಯನಿಕ ಬಳಸಲ್ಲ ನಾವು, ಜೈವಿಕ ಕೃಷಿಕರು ನಾವು. ಬಾಳೆ 1-3 ವರ್ಷ ಇತ್ತದು, ಆಮೇಲೆ ತೆಗೆದ್ವಿ. ಈಗ ಮುಖ್ಯವಾಗಿ ನಾವು ತೆಂಗಿಗೆ ಸ್ವಲ್ಪ ಭೂಮಿ ಕೊಟ್ಕೋತೀವಿ. ಮರ ಎತ್ತರ ಇರೋದ್ರಿಂದ ಒಡಿಲಿಕ್ಕೆ ಆಗೋದಿಲ್ಲ. 13 ಪೋಷಕಾಂಶ ಇರೋದ್ರಿಂದ ಎಲ್ಲಾದ್ರೂ ಅದಕ್ಕೆ ಸೇರೋದ್ರಿಂದ ತುಂಬಾ ಗಿಡ ಚೆನ್ನಾಗಿರುತ್ತೆ. ಒಳ್ಳೆ ಹಚ್ಚ ಹಸಿರು, ಒಂದು ಏನ್ ನಮ್ಗೊಂದು

ಸರಿ ಆಗ್ಲಿ. ಈ ಭತ್ತ ಬೆಳೆಗೆ ಯಾವ ಭೂಮಿ ಸೂಕ್ತದ ಅಂತಂತೀರಿ? ನೋಡ್ರಿ, ನಾಟಿ ಭತ್ತ ಮುಖ್ಯವಾಗಿ ನೀರಾವರಿ ಆಶ್ರಯದಲ್ಲಿ ಬೆಳೆಯುವಂತ ಬೆಳೆ ಆಗ್ಯದ. ಅಂದಮೇಲೆ ನೀರಾವರಿ ಆಶ್ರಯದಲ್ಲಿ ಬರುವಂತಹ ಎಲ್ಲಾ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಬೆಳೆಯಬಹುದು. ಭೂಗುಣದ ಬಗ್ಗೆ ಹೇಳಬೇಕಾದ್ರೆ ಈ ಭಾಗದಲ್ಲಿ ಕೆಂಪು ಮತ್ತು ಕಪ್ಪು ಜಮೀನು ಇದೆ. ಅದಲ್ಲದೆ ಸಮಸ್ಯಾತ್ಮಕ ಮಣ್ಣಾದಂತಹ ಸವಳು ಜಮೀನು ಸಹಿತ ಇಲ್ಲಿ ಇದೆ. ಈ ಭೂಮಿಯಲ್ಲಿ ಈಗಾಗಲೇ ರೈತರು ಭತ್ತವನ್ನು ಬೆಳೀತಾ ಇದ್ದಾರೆ. ಆದ್ರೆ ಮಣ್ಣಿನಕ್ಕಿಂತ ಮಣ್ಣಿನ ಭೂಮಿಯನ್ನ ಸಿದ್ಧಪಡಿಸೋದು ಬಹಳ ಮುಖ್ಯ ಮಹತ್ವದ ನೋಡ್ರಿ. ಇನ್ನು ನಾಟಿ ಮಾಡುವಂತಹ ಪ್ರದೇಶದೊಳಗೆ ಯಾವ್ಯಾವ ತಳಿಗಳನ್ನ ನಮ್ಮ ರೈತರು ಆಯ್ಕೆ ಮಾಡ್ಕೊಳ್ಬೇಕಂತೀರಿ? ಈಗ ಕಾಲುವೆ, ಕೆರೆ ಮತ್ತು ನೀರಾವರಿ ಆಶ್ರಯದಲ್ಲಿ ಮುಂಗಾರಿ ಮತ್ತು ಹಿಂಗಾರಿ ಹಂಗಾಮಗಳಲ್ಲಿ ಭತ್ತವನ್ನು ಬೆಳೀತಾ ಇದ್ದಾರೆ. ಈ ಮುಂಗಾರಿ ಹಂಗಾಮ ಆದ್ರೆ ಈ ಭಾಗಕ್ಕೆ ಸೂಕ್ತವಾದ ತಳಿಗಳಂದ್ರೆ ಜಯ, ರಾಶಿ, ವಾಣಿ, ಸೋನ, IR 20 ಮತ್ತು BPT 52-4 ಮತ್ತು ಹಂಸ ಅಂತ ಹೇಳಿ ಮುಖ್ಯದಾವ್ ನೋಡ್ರಿ. ಈ ತಳಿಗಳನ್ನ ನಾವು ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಸಹಿತ ಬೆಳೆಯಬಹುದಾಗಿದೆ. ಹೌದಲ್ರಿ, ಬಿತ್ತನೆ ಮಾಡುವಂತಹ ಒಂದು ಸಮಯದೊಳಗೆ ಅಥವಾ ನಾಟಿ ಮಾಡುವಂತಹ ಒಂದು ಸಮಯದೊಳಗೆ ರೈತರು ಏನು ವಿಚಾರಗಳನ್ನು ಗಮನಿಸಬೇಕಂತೀರಿ? ಈ ನಾಟಿ ಮಾಡುವಂತಹ ಭತ್ತಕ್ಕೆ ಉತ್ತಮ ಇಳುವರಿ ಬರಬೇಕಾದ್ರೆ ನಾವು ನಾಟಿ ಮಾಡುವ ಸಮಯದಲ್ಲಿ ಸಸಿಯ ವಯಸ್ಸು ಮತ್ತು ಬಳಸಬೇಕಾದಂತಹ ಸಸಿಗಳ ಸಂಖ್ಯೆ ಮತ್ತು ಪ್ರತಿ ಗುಣಿಯಲ್ಲಿ ಇಡಬೇಕಾದಂತಹ ಸಸಿಗಳ ಸಂಖ್ಯೆ, ಸಸಿ ನಾಟಿ ಮಾಡುವ ಆಳ ಮತ್ತು ನಾಟಿ ಮಾಡುವಾಗ ಗದ್ದೆಯಲ್ಲಿ ನೀರಿನ ಆಳದ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ ನೋಡ್ರಿ ರೈತರು. ಈಗ ಸಸಿಯ ವಯಸ್ಸಿನ ಬಗ್ಗೆ ಹೇಳಬೇಕಂದ್ರೆ ಸಸಿ ಸುಮಾರು 25-30 ದಿವಸಗಳಷ್ಟು ಇರೋದು ಒಳ್ಳೇದು ನೋಡ್ರಿ. ಅದರಲ್ಲಿ ತಳಿಯ ಅವಧಿ ಬಹಳ ಕಡಿಮೆ ಇತ್ತಂದ್ರೆ, ಅಂದ್ರೆ ಈ ಹಂಸ ಅಂತಹ ತಳಿ ಅಥವಾ IR 20 ಈ ತಳಿ ಅಂತ ಇದ್ದ ಅಂದ್ರೆ ವಯಸ್ಸಾದ ಈ ಸಸಿಗಳನ್ನ ನಾವು ಬಳಕೆ ಮಾಡಬಾರ್ದ್ರಿ. ಹಾಗೆ ಮಾಡಿದ್ರೆ ಮರಿಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತದ್ರಿ. ಅಂದ್ರೆ ಬೇಗನೆ ತೆನೆ ಬಂದ್ಬಿಡ್ತದ ಮತ್ತು ತೆನೆಯಲ್ಲಿ ಕಾಳಿನ ಸಂಖ್ಯೆ ಸಹಿತ ಕಡಿಮೆ ಆಗ್ತದ. ಇದರಿಂದ ಇಳುವರಿ ಮಾತ್ರ ಬಹಳ ಕಡಿಮೆ ಆಗ್ಬಿಡ್ತದ್ರಿ. ಹೌದಲ್ರಿ, ಮತ್ತೆ ಈಗ ಕೆಲವೊಮ್ಮೆ ನೀರು ಸಿಗದೇ ಇರುವಂತಹ ಒಂದು ಸಂದರ್ಭದೊಳಗೆ ನಾಟಿ ತಡ ಆಗುವಂತಹ ಕೆಲವೊಂದು ಸಾರಿ ನೀವು ಹೇಳದಂಗೆ ನೀರು ಸಿಗದೆ ನಾಟಿ ತಡ ಆಗಿ ಮಾಡ್ಬೇಕಾಗ್ತದ್ರೆ, ಅಂತ ಸಂದರ್ಭದಲ್ಲಿ ಸಸಿ ಮಡಿಗಳನ್ನ ನಾವು ವಾರದ ಅಂತರದಲ್ಲಿ ಮಾಡ್ಕೊಂಡ್ರೆ ನಮಗೆ ಬೇಕಾದಂತ ವಯಸ್ಸಿನ ಸಸಿಗಳನ್ನ ಉಪಯೋಗಿಸ್ಲಿಕ್ಕೆ ಸಿಕ್ಕಂಗಾಗ್ತದ ನೋಡ್ರಿ. ಈಗ ನಾವು ವಯಸ್ಸಾದ ಸಸಿಗಳನ್ನ ಉಪಯೋಗಿಸೋದು ಈ ಸೋನಾ ಮಸೂರಿ ಅಂತ ತಳಿಯಲ್ಲಿ ಬಹಳ ನಡೀತದ್ರಿ. ಯಾಕಂದ್ರೆ ಅಲ್ಲಿ ಅದು ಸೋನಾ ಮಸೂರಿ ಏನಾದ್ರೆ ಇದು ತಡವಾಗಿ ಬರುವಂತಹ ಬೆಳೆ ಆಗ್ಯದ. ಇದರಲ್ಲಿ 45 ದಿವಸದ ಸಸಿಗಳನ್ನ ನಾವು ಬಳಸಬಹುದ್ರಿ. ಆಮೇಲೆ ಈ ಅಂತರದಲ್ಲಿ ನಾವು ಈ ಮಡಿ ಮಾಡೋದ್ರಿಂದ ಅನೇಕ ಬಾರಿ ರೈತರು ಏನಂತಾರ್ರಿ, ಖರ್ಚು ಜಾಸ್ತಿ ಆಗ್ತದ, ಈ ಖರ್ಚು ಬಹಳ ಆಗ್ತದ, ಅದಕ್ಕೆ ಸರಿ ಆಗುದಿಲ್ಲ ಅಂತಾರೆ. ಆದ್ರೆ ಈ ನಾವು ವಾರದ ಅಂತರದಲ್ಲಿ ಮಡಿ ಮಾಡಿಕೊಂಡ್ರೆ ಅದರಿಂದ ಬರುವಂತಹ ಇಳುವರಿ ಈ ಖರ್ಚನ್ನ ಬೇಕಾದಂಗ ಸರಿದೂಗಿಸ್ತದ ನೋಡಿ. ಹೌದಲ್ರಿ, ಹೌದು. ಅಂದ್ರೆ ಏನು ಅವ್ರಿಗೆ ನಷ್ಟ ಆಗ್ತದ ಅನ್ನುವಂಥದ್ದು ಏನು ವಿಚಾರ ಇಲ್ಲ, ಹಂಗೇನಾಗುದಿಲ್ಲ. ಮತ್ತೆ ಈಗ ಸಸಿಗಳ ಸಂಖ್ಯೆ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ದೂರ ದೂರ ನಾಟಿ ಮಾಡೋದು ಬಹಳಷ್ಟು ಈ ರೈತರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೇನಂತಾರ, ಇದ್ರೊಳಗೆ BPH ಅಥವಾ ಈ ಕಂದು ಜಿಗಿ ಹುಳ ಏನದಲ್ಲ ಇದು ಕಡಿಮೆ ಆಗ್ತದೆ ಅಂತ ಹೇಳಿ ಅವ್ರ ಅನಿಸಿಕೆ ಅದರಿ. ಆದ್ರೆ ದೂರ ದೂರ ನಾಟಿ ಮಾಡಿದ್ರೆ ಸಸಿ ಸಂಖ್ಯೆ ಕಡಿಮೆ ಆಗ್ತದೆ, ಆದ್ರೆ ಮತ್ತು ತೆನೆಗಳ ಸಂಖ್ಯೆ ಜಾಸ್ತಿ ಆಕವಂತಾರೆ. ಆದ್ರೆ ಇದರಿಂದ ಏನು ಇಳುವರಿ ಹೆಚ್ಚಾಗುದಿಲ್ಲರಿ. ಸುಮಾರು 1 ಚದರ್ 1 ಮೀಟರ್ ಸ್ಥಳದಲ್ಲಿ ನಾವು ಕನಿಷ್ಠ 50 ಗುಣಿ ಬರುವಂಗ ನಾಟಿ ಮಾಡ್ಬೇಕ್ರಿ. ಇದರಿಂದ ತೆನೆ ಬಿಡುವ ಸಂಖ್ಯೆ ಆಗ್ಲಿ, ಮರಿ ಬರುವ ಸಂಖ್ಯೆ ಆಗ್ಲಿ, ಮತ್ತು ತೆನೆ ಸಹಿತ ದೊಡ್ಡದಾಗಿ ಚದರ ಮೀಟರ್ಗೆ ಹೆಚ್ಚಿನ ಇಳುವರಿ ಬರ್ತದ್ರಿ. ಈಗ ರೈತರು ಸಾಮಾನ್ಯವಾಗಿ 28-32 ಗುಣಿಗಳನ್ನ ಬಳಸುದು ಕಂಡು ಬರ್ತದ್ರಿ. ನಮ್ಗೆ ಸುಮಾರು 50 ರಷ್ಟು ಗುಣಗಳು ಬೇಕು ನೋಡ್ರಿ ಚದರ ಮೀಟರ್ಗೆ. ಹೌದಲ್ರಿ, ಹೌದ್ರಿ. ಇನ್ನ ಈ ಪ್ರತಿ ಗುಣಿಯಲ್ಲಿ ಇಡಬೇಕಾದ ಸಸಿಗಳ ಸಂಖ್ಯೆ ಬಗ್ಗೆ ಹೇಳ್ಬೇಕಂದ್ರೆ 25-30 ದಿವಸದ ವಯಸ್ಸಿನ ಸಸಿಗಳನ್ನ ನಾವು ನಾಟಿ ಮಾಡ್ಲಿಕ್ಕೆ ಉಪಯೋಗಿಸಿದ್ರೆ ಪ್ರತಿ ಗುಣಿಗೆ 2-3 ಸಸಿಯನ್ನ ನಾವು ನಾಟಿ ಮಾಡ್ಲಿಕ್ಕೆ ಉಪಯೋಗಿಸ್ಬೇಕ್ರಿ. ಕೆಲವೊಂದು ಬಾರಿ ಹೆಚ್ಚಾಗಿ ಬಳಸುವುದು ಪದ್ಧತಿ ಐತ್ರಿ ರೈತರಲ್ಲಿ, ಅದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಸಂಶೋಧನೆ ಪ್ರಕಾರ ಪ್ರತಿ ಗುಣಿಗೆ 2-4 ಸಸಿ ನಾಟಿ ಮಾಡಿದ್ರು ಸಹಿತ ಇಳುವರಿ ಅಷ್ಟೇ ಉಳಿದಿದ್ದು ಕಂಡು ಬಂದಿದ್ರೆ, ಅದರಿಂದ ಸುಮ್ಮನೆ ಹೆಚ್ಚಿಗೆ ನಾಟಿ ಮಾಡೋ ಸಸಿಗಳನ್ನು ಉಪಯೋಗಿಸುವುದು ಅವಶ್ಯಕತೆ ಇಲ್ಲ. ಅದರಿಂದ ಖರ್ಚು ಕೂಡ ಹೆಚ್ಚಾಗ್ತದೆ. ಆದ್ರೆ ಈಗ ತಡವಾಗಿ ಏನಾದ್ರೂ ನಾಟಿ ಮಾಡುವಂತ ಪ್ರಸಂಗ ಬತ್ತಂದ್ರೆ ಪ್ರತಿ ಗುಣಿಗೆ 3-4 ರಂತೆ ನಾವು ಸಸಿಗಳನ್ನು ಬಳಸಿ ಉಪಯೋಗಿಸೋದ್ರಿಂದ ಇಳುವರಿ ಹೆಚ್ಚಾಗ್ತದ್ರಿ, ಹೆಚ್ಚು ಪಡಿಬಹುದು ಅಂತೀರಿ. ಈಗ ಒಂದು ನಾಟಿ ಮಾಡುವಂತ ಒಂದು ಸಂದರ್ಭದೊಳಗೆ ಸಸಿ ನಾಟಿ ಮಾಡುವಂತ ಆಳ ಮತ್ತ ಗದ್ದೆ ಒಳಗಿರುವಂತ ನೀರಿನ ಆಳ ಬಹಳ ಪ್ರಮುಖ ಅಂಶ ಅಂತ ಹೇಳಿ ತಾವ ಹೇಳಿ. ಹೌದು ನೋಡ್ರಿ, ಹೆಂಗ ಅನ್ನೋದನ್ನ ಒಂದ್ ಸ್ವಲ್ಪ ವಿವರವಾಗಿ ಆಗಲ್ರಿ. ಈಗ ಸಸಿಗಳನ್ನ ನಾವು ನಾಟಿ ಮಾಡ್ಬೇಕಾದ್ರೆ ಹೆಚ್ಚು ಆಳದಲ್ಲಿ ನಾಟಿ ಮಾಡಬಾರ್ದು. ಸುಮಾರು 1-1.5 ಇಂಚು ಅಥವಾ ಅಂಗುಲ ಆಳದಲ್ಲಿ ನಾವು ನಾಟಿ ಮಾಡಿದ್ರೆ ಸಾಕು. ಹೆಚ್ಚು ಆಳ ಕಾಲದಲ್ಲಿ ನಾವು ಒಂದು ವೇಳೆ ನಾಟಿ ಮಾಡಿದ್ರೆ ಈ ಮರಿ ಒಡೆಯುವ ಸಂಖ್ಯೆ ಕಡಿಮೆ ಆಗ್ತದೆ, ಅಲ್ಲದೆ ಮರಿ ಒಡೆದು ತಡ ಆಗ್ತದ್ರೆ. ಇನ್ನ ನಾಟಿ ಮಾಡುವ ಸಮಯದಲ್ಲಿ ಗದ್ದೆಯಲ್ಲಿ ನೀರಿನ ಆಳ ಹೆಚ್ಚಿರಬಾರ್ದ್ರಿ, ಸುಮಾರು ಒಂದ್ ಅಂಗುಲ ನೀರಿದ್ರೆ ಸಾಕು, ಒಂದ್ ಇಂಚ್ ಇದ್ರೆ ಸಾಕು. ಹೆಚ್ಚು ಆಳ ನೀರಿದ್ರೆ ಹಚ್ಚಿದ ಸಸಿ ಏನಿರ್ತಾವ್ರಿ ಇವು ತೇಲಾಕ್ ಚಲೋ ಆಗ್ತಾವ ಮತ್ತು ಸಸಿಗಳ ಸಂಖ್ಯೆ ಕಡಿಮೆ ಆಗ್ತದ್ರಿ. ಈಗ ಡಾಕ್ಟರ್, ತಾವು ಭತ್ತ ನಾಟಿ ಮಾಡುವಂತಹ ಸಮಯದೊಳಗ ರೈತರು ಗಮನಿಸಬೇಕಾದ ಅಂಶಗಳ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ರಿ. ಇನ್ನ ಈ ಬೆಳೆಯನ್ನ ಯಾವ ಕಾಲದೊಳಗೆ ಬಿತ್ತನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಹೆಚ್ಚಿನ ಒಂದು ಲಾಭವನ್ನು ಪಡಿಬಹುದು ಹಂಗಾಮಿನಲ್ಲಿ? ಯಾವ ಹಂಗಾಮ ಒಳ್ಳೇದು ಇದಕ್ಕೆ ನೋಡ್ರಿ? ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಈ ಮುಂಗಾರಿಯಲ್ಲಿ ಜುಲೈ 2ನೇ ಅಥವಾ 3ನೇ ವಾರದ ವರೆಗೆ ನಾವು ಸಸಿಗಳನ್ನು ತಯಾರಿಸಿ ಬಿತ್ತಲಿಕ್ಕೆ ಅಥವಾ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಆದರೆ ತಡವಾಗಿ ಅಂದರೆ ಭಾಳ ತಡ ಅಂದರೆ ಸುಮಾರು ಆಗಸ್ಟ್ ಮಧ್ಯದವರೆಗೆ ನಾವು ನಾಟಿ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಅದರಲ್ಲಿಯೂ ಹೇಳಬೇಕಂದ್ರೆ ಸೋನಾ ಮಸರಿ ಅಂತಹ ದೀರ್ಘಾವಧಿ ತಳಿಯನ್ನು ನಾವು ಅಲ್ಲಿವರೆಗೂ ನಾಟಿ ಮಾಡಲಿಕ್ಕೆ ಬರ್ತದೆ ನೋಡ್ರಿ. ಇನ್ನು ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ನಾವು ನಾಟಿ ಮಾಡೋದಾದರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳೊಳಗೆ ಸಸಿಗಳನ್ನು ತಯಾರು ಮಾಡಿ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ಬೇಕು ನೋಡ್ರಿ. ಓಹೋ, ಈಗ ಸಸ್ಯ ಪೋಷಕಾಂಶಗಳ ನಿರ್ವಹಣೆ ಭತ್ತದ ಇಳುವರಿಯನ್ನು ಹೆಚ್ಚುವುದಕ್ಕೆ ಬಹಳಷ್ಟು ರೀತಿಯಿಂದ ಕಾರಣ ಆಗ್ತದೆ. ಈ ವಿಷಯದ ಬಗ್ಗೆ ಅಂದ್ರೆ ಹೆಂಗೆ ಗೊಬ್ಬರಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ತೀರಿ? ನಾಟಿ ಮಾಡುವುದಕ್ಕೆ 3 ವಾರ ಮೊದಲು ಹೆಕ್ಟೇರ್ಗೆ 5-7 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಹಾಕಬೇಕು. ಇಲ್ಲದಿದ್ರೆ 1 ಟನ್ ಅಷ್ಟು ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಬೇಕಾಗ್ತದೆ. ಇನ್ನು ಹಸಿರಿಲ ಗೊಬ್ಬರವನ್ನು ಒದಗಿಸುವ ಆಯ್ತಂದ್ರೆ ಅಂದರೆ ಈ ಸಣಬು ಚೊಗಚಿ ಇತ್ಯಾದಿಗಳನ್ನು ಬಳಸೋದಾದ್ರೆ ಹೆಕ್ಟೇರಿಗೆ 10 ಟನ್ನಂತೆ ಭೂಮಿಯಲ್ಲಿ ನಾಟಿ ಮಾಡೋಕ್ಕಿಂತ ಮುಂಚೆ ಬೆರೆಸ್ಬೇಕ್ರಿ. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಮತ್ತು ಹಸಿರಿಲೆ ಗೊಬ್ಬರದ ಗಿಡಗಳು ಸಹಿತ ಭೂಮಿಗೆ ಸೇರಿಸಿದ ಮೇಲೆ ಬೇಗನೆ ಕೊಳೆತು ಭೂಮಿಯನ್ನು ಹೆಚ್ಚು ಫಲವತ್ತ ಮಾಡ್ತಾವ್ರಿ. ಇನ್ನು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳಬೇಕಂದ್ರೆ ಪ್ರತಿ ಹೆಕ್ಟರ್ಗೆ ಸುಮಾರು 150 ಕಿಲೋ ಸಾರಜನಕ, 75 ಕಿಲೋ ರಂಜಕ ಮತ್ತು 75 ಕಿಲೋ ಪೊಟ್ಯಾಶ್ ಕೊಡುವಂತಹ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಸಬೇಕಾಗ್ತದ್ರಿ. ಆಮೇಲೆ ಈ ಸಾರಜನಕವನ್ನು ಕೊಡೋದಾದರೆ ಸಾರಜನಕದ 1/2 ಭಾಗವನ್ನು ಮತ್ತು ಪೂರ್ತಿ ರಂಜಕವನ್ನು ಟು ಪೊಟ್ಯಾಷನ್ನು ಇವನ್ನು ನಾಟಿ ಸಮಯದಲ್ಲೇ ಕೊಡಬೇಕಾಗ್ತದ್ರಿ. ಈ ಉಳಿದಂತಹ 1/2 ಭಾಗ ಸಾರಜನಕವನ್ನು ಕಾಲು ಭಾಗ ನಾಟಿ ಮಾಡಿದ 30-35 ದಿವಸದ ನಂತರ ಮತ್ತು ಉಳಿದ ಕಾಲು ಭಾಗವನ್ನು 60-65 ದಿವಸಗಳ ನಂತರ ಕೊಡಬೇಕ್ರಿ. ಯಾವುದೇ ಸಂದರ್ಭದಲ್ಲಿ ಸಾರಜನಕವನ್ನು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಾಗಿ ಹಾಗೂ ತಡವಾಗಿ ಭತ್ತಕ್ಕೆ ಪೂರೈಸಬಾರ್ದ್ರಿ. ಸಾರಜನಕ ಹೆಚ್ಚಾಗಿ ಉಪಯೋಗಿಸಿದೆ ಅಂದ್ರೆ ನಾವು ಭೂಮಿಯ ಫಲವತ್ತತೆ ಕಡಿಮೆ ಆಗ್ತದ್ರಿ ಮತ್ತು ಕಂದು ಜಿಗಿ ಹುಳನ ಬಾಧೆ ಸಹಿತ ಹೆಚ್ಚಾಗ್ತದೆ. ಈ ಭತ್ತದ ಗದ್ದೆಯಲ್ಲಿ ಸಾರಜನಕದ ಲಭ್ಯತೆ ಅಂದ್ರೆ ಈ ನಮ್ಮ ಉಪಯೋಗಿಸುವಂತ ಪ್ರಮಾಣ 30-35 ಅಂದ್ರೆ ಬಹಳ ಕಡಿಮೆ ಅದಕ್ಕಾಗಿ ಇದನ್ನ ಬಳಸಬೇಕಾದ್ರೆ ಬಹಳಷ್ಟು ನಾವು ಎಚ್ಚರ ವಹಿಸಬೇಕಾಗ್ತದೆ. ಮತ್ತೆ ಈಗ ಇಂಥ ಒಂದು ಸಮಸ್ಯೆ ಇದ್ದಾಗ ಸಾರಜನಕವನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೇಕಂತೀರಿ? ಸಮರ್ಥವಾಗಿ ಯಾವ ರೀತಿ ಬಳಸಬೇಕು ಇದನ್ನ? ಈ ಪೋಷಕಾಂಶ ಸಾರಜನಕ ಏನೈತ್ರಿ ಇದನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ನಾವು ಇದು ಹೇಗೆ ನಷ್ಟ ಆಗ್ತದೆ ಅಂತ ತಿಳ್ಕೊಬೇಕಲ್ರಿ. ಇದು ಸುಮಾರು 4 ರೀತಿಗಳಲ್ಲಿ ಪೋಲಾಗ್ತದ್ರಿ. ಮೊದಲನೇದಾಗಿ ಇದು ನೀರಿನ ಜೊತೆ ಹರಿದು ಹೋಗ್ತದ ಅಥವಾ ಈ ನಮ್ಮ ಮರಳು ಮಿಶ್ರಿತ ಭೂಮಿಯಲ್ಲಿ ಬಸದ ಸಹಿತ ಹೋಗ್ತದ್ರಿ. ಸಾರಜನಕವು ಇದು ಅಲ್ಲದೆ ಈ ನಮ್ಮ ಯೂರಿಯಾದಂತ ಗೊಬ್ಬರವನ್ನು ಹಾಕಿದ್ರೆ ಅದು ಆವಿಯಾಗಿ ಅಂದ್ರೆ ಅಮೋನಿಯಾ ರೂಪದಲ್ಲಿ ಬದಲಾವಣೆಯಾಗಿ ಸಹಿತ ಅದು ಹಾಳಾಗಿ ಹೋಗ್ತದ್ರಿ. ಆಮೇಲೆ ಇನ್ನೂ ಒಂದು ರೀತಿ ಅಂದ್ರೆ ನೈಟ್ರೇಟ್ ರೂಪದಲ್ಲಿ ಸಹಿತ ಅದು ಪರಿವರ್ತನೆ ಹೊಂದ್ತದ್ರಿ. ಹಿಂಗ ಸಾರಜನಕ ಹಾಕಿದ್ದು ಬಹಳಷ್ಟು ಸಮಯದಲ್ಲಿ ಸುಮ್ಮನೆ ವ್ಯಯ ಆಗಿ ಹೋಯ್ತದ. ನಷ್ಟ ಆಗುವಂತಹ ಸಾಧ್ಯತೆಗಳು ಬಹಳ ನಷ್ಟ ಆಗುವುದು ಸ್ವಲ್ಪ ಜಾಸ್ತಿ. ಮತ್ತೆ ಈ ಒಂದು ನುಕ್ಸಾನನ್ನು ತಡೆಯೋದಕ್ಕೆ ಏನ್ ಮಾಡ್ಬೇಕಂತೀರ ರೈತರು? ಈಗ ಭತ್ತದ ಬೆಳೆಗೆ ಕೊಡಬೇಕಾದ ಸಾರಜನಕ ಗೊಬ್ಬರಗಳನ್ನ ಒಂದೇ ಬಾರಿ ಕೊಡೋದಕ್ಕಿಂತ 2-3 ಬಾರಿ ಕೊಡೋದು ಒಳ್ಳೇದು. ಈಗಾಗಲೇ ತಾವು ಹೇಳಿದ ಹೌದ್ರಿ. ಇದರಿಂದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಬೆಳೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನಾವು ಸಾರಜನಕವನ್ನ ಕೊಟ್ಟಂತ ಆಗ್ತದ್ರಿ ಮತ್ತು ಇದರಿಂದ ಸಾರಜನಕ ನಷ್ಟ ಆಗುವುದನ್ನು ಸಹಿತ ನಾವು ಕಡಿಮೆ ಮಾಡಬಹುದ್ರಿ. ಸಾರಜನಕವನ್ನು ನಾಟಿ ಮಾಡುವ ಸಮಯದಲ್ಲಿ ಅಮೋನಿಯಂ ಸಲ್ಫೇಟ್ ರೂಪದಲ್ಲಿ ಆಮೇಲೆ ನಂತರ ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ರೂಪದಲ್ಲಿ ಬಳಸಬಹುದ್ರಿ. ಗೊಬ್ಬರಗಳನ್ನು ಕೊಟ್ಟ ಮೇಲೆ ನೀರು 1 ಮಡಿಯಿಂದ 1 ಮಡಿಗೆ ಹರಿದು ಹೋಗದಂತೆ ಎಚ್ಚರ ವಹಿಸಬೇಕಾಗ್ತದ್ರಿ. ಮತ್ತು ಅವಶ್ಯವೆನಿಸಿದ ಸಂದರ್ಭದಲ್ಲಿ ಸಾರಜನಕವನ್ನು ಸಿಂಪರಣೆ ಮೂಲಕ ಅಂದರೆ 2% ಯೂರಿಯಾ ದ್ರಾವಣವನ್ನು ಬೆಳೆಯ ಮೇಲೆ ಸಿಂಪಡಿಸಿ ನಾವು ಬಳಸಬಹುದ್ರಿ. ಇದು ಅಲ್ಲದೆ ಯೂರಿಯಾವನ್ನು ಹದ ಮಾಡಿ ಉಪಯೋಗಿಸಬೇಕಾಗ್ತದ್ರಿ. ಅದರಿಂದ ಅದನ್ನು ನೋಡ್ರಿ ಈ ಯೂರಿಯಾನ ನಾವು ಬಳಸಬೇಕಾದ್ರೆ 10 ಕಿಲೋ ಯೂರಿಯಾನ ಸುಮಾರು 50 ಅಥವಾ 100 ಕಿಲೋದಷ್ಟು ಗೋಡು ಮಣ್ಣಿನೊಂದಿಗೆ ಬೆರೆಸಿ 24 ಗಂಟೆ ಹಾಗೆ ಇಡಬೇಕ್ರಿ. ಆಮೇಲೆ ಅದನ್ನು ಭೂಮಿಗೆ ಬೆರೆಸಲಿಕ್ಕೆ ಅಡ್ಡಿ ಇಲ್ಲ. ಅಥವಾ ನಾವು 30 ಕಿಲೋ ಬೇವಿನ ಹಿಂಡಿಯನ್ನ 100 ಕಿಲೋ ಯೂರಿಯಾ ಜೊತೆಗೆ ಸೇರಿಸಿ ಬಳಸಲಿಕ್ಕೂ ಅಡ್ಡಿ ಇಲ್ಲ. ಅಂದ್ರೆ ಇದರಿಂದಾಗಿ ಸಾರ್ವಜನಿಕವನ್ನು ಉಪಯೋಗ ಹೆಚ್ಚಿಗೆ ಮಾಡಬಹುದು, ಹೆಚ್ಚಿಗೆ ಮಾಡ್ಕೊಳ್ಬಹುದು, ನಷ್ಟ ಕಡಿಮೆ ಮಾಡೋದಕ್ಕೆ ಆಗುತ್ತೆ. ಡಾಕ್ಟರ್ ಚಿತ್ತಾಪುರವರು, ಇತ್ತೀಚಿನ ದಿವಸದೊಳಗೆ ಬಹಳಷ್ಟು ಬೆಳೆಯೊಳಗೆ ಲಘು ಪೋಷಕಾಂಶಗಳ ಬಳಕೆ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ರೈತರು ಅದರ ಕಡೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ಭತ್ತದೊಳಗೆ ಕೂಡ ಇದರ ಉಪಯೋಗ ಮಾಡ್ಕೋಬಹುದಂತ್ರಿ? ಹೌದ್ರಿ, ಈಗ ಸರ್ವ ಸಾಮಾನ್ಯವಾಗಿ ಭತ್ತದಲ್ಲಿ ಈ ಸತುವಿನ ಕೊರತೆ ಕಾಣಿಸಿಕೊಳ್ತಾ ಇದ್ದಾರೆ. ಇದರ ನಿರ್ವಹಣೆಗಾಗಿ ನಾವು ಸಸಿಯನ್ನ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ 1% ಸತುವಿನ ಸಲ್ಫೇಟ್ ದ್ರಾವಣದಲ್ಲಿ ಬೇರಿನ ಭಾಗವನ್ನ ಅದ್ದಿ ತೆಗೆದು 1 ನಿಮಿಷ ಅದರಲ್ಲಿ ಇಟ್ಟು ಆಮೇಲೆ ನಾಟಿ ಮಾಡ್ಲಿಕ್ಕೆ ಅಡ್ಡಿ ಇಲ್ರಿ. ಇಲ್ದಿದ್ರೆ ಪ್ರತಿ ಹೆಕ್ಟರ್ಗೆ ಸುಮಾರು 20 ಕಿಲೋಗ್ರಾಂನಷ್ಟು ಸತುವಿನ ಸಲ್ಫೇಟ್ ಅನ್ನ ಬೆಳೆಗೆ ಕೊಡಬೇಕಾಗ್ತದ್ರಿ. ಅಂದ್ರೆ ಈ ತರ ಮಾಡುವುದಾದ್ರೆ 3 ಬೆಳೆ ನಂತರ ಒಮ್ಮೆ ಈ ತರ ಸತುವಿನ ಸಲ್ಫೇಟ್ ಅನ್ನ ಬಳಸಬೇಕ್ರಿ. ಹೌದಲ್ರಿ, 3 ಬೆಳೆಗಳ ನಂತರ ಒಂದು ಸಲ ಕೊಟ್ಟರೆ ಸರಿ ಆಗ್ತದ್ರಿ. ಈಗ ಒಂದು ಮುಖ್ಯ ವಿಚಾರ ಭತ್ತ ಬೆಳೆಯುವಂತಹ ರೈತ ಬಂಧುವರು ತಿಳ್ಕೊಬೇಕು ಏನಪ್ಪಾ ಅಂತಂದ್ರೆ ನೀರಿನ ನಿರ್ವಹಣೆ ಬಹಳ ಮುಖ್ಯ. ಯಾಕಂತಂದ್ರೆ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಭತ್ತದ ಗದ್ದೆಗಳೆಲ್ಲ ಸವಳು ಜವಳಿನ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಇಂತಹ ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಒಂದು ಕೆಲಸ ನಮ್ಮ ರೈತರು ಮಾಡ್ಬೇಕಂತೀರಿ? ಸರಿ ರೀ, ಈಗ ನಾಟಿ ಮಾಡಿದ ನಂತರ ಮೊದಲಿನ 10 ದಿವಸಗಳವರೆಗೆ ಗದ್ದೆಯಲ್ಲಿ ನೀರಿನ ಮಟ್ಟವನ್ನ ಸುಮಾರು 1 ಅಂಗುಲ ಅಂದ್ರೆ 2.5 ಸೆಂಟಿಮೀಟರ್ನಷ್ಟೇ ಇಟ್ಕೋಬೇಕ್ರಿ. ಆಮೇಲೆ ಕೊಯ್ಲಿಗೆ ಮುಂಚೆ 10 ದಿವಸ ಮೊದಲೇ ನೀರು ಭೂಮಿಯಿಂದ ಬಸೆ ತೆಗೆದ್ರೆ ಸಾಕು. ಆಮೇಲೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮುಂಗಾರು ಹಂಗಾಮಿನಲ್ಲಿ ಕಪ್ಪು ಭೂಮಿಯಲ್ಲಿ ಭತ್ತದ ಬೆಳವಣಿಗೆಯ ಸಮಯದಲ್ಲಿ ನೀರನ್ನು ಕೇವಲ 2 ಅಂಗುಲದಷ್ಟು ನಿಂದ್ರಿಸಿ ಅದು ಪೂರ್ತಿ ಇಂಗು ಹೋಗುವವರೆಗೆ ಕಾಯದು, ಆಮೇಲೆ ನೀರು ಇಂಗು ಹೋದ ನಂತರ 2-3 ದಿವಸ ನಂತರ ಮತ್ತೆ ನೀರಿನ ಮಟ್ಟವನ್ನು 2 ಅಂಗುಲದಷ್ಟು ಕಾಪಾಡಿಕೊಳ್ಳೋದ್ರಿಂದ ನೀರಿನ ಉಳಿತಾಯನೂ ಆಗ್ತದ, ಬೆಳೆಯ ಇಳುವರಿಯಲ್ಲಿ ಯಾವ ಕಡಿಮೆನೂ ಆಗುವುದಿಲ್ಲ. ಈ ರೀತಿ ನಾವು ನೀರಿನ ನಿರ್ವಹಣೆ ಮಾಡ್ಲಿಕ್ಕೆ ಅಡ್ಡಿ ಇಲ್ರಿ. ಆದ್ರೆ ರೈತರು ಅನುಸರಿಸುವಂತಹ ಕ್ರಮ ಅಂದ್ರೆ ಸುಮಾರು 15-20 ಸೆಂಟಿಮೀಟರ್ ನೀರನ್ನ ಗದ್ದೆಯಲ್ಲಿ ನಿಲ್ಲಿಸ್ತಾರಲ್ರಿ, ಇದೇನಂತ ಅವಶ್ಯಕವಾಗಿ ಬೇಕಾದಂತದ್ದಲ್ಲ. ಇದರಿಂದ ನೀರು ಪೋಲಾಗೋದಲ್ದೆ ನೀವು ಹೇಳದಂಗೆ ಭೂಮಿ ಸವಳಾಗುವುದು, ಸಾಕಷ್ಟು ಭೂಮಿ ಈಗ ನಿರುಪಯುಕ್ತ ಆಗುವಂತಹ ಒಂದು ಸಂದರ್ಭ ಉಂಟಾಗ್ತಾ ಇದೆ. ಕಳೆಗಳ ನಿಯಂತ್ರಣ ಕೂಡ ಮುಖ್ಯವಾದಂತದ್ದು. ಸುಮಾರು ಬಹಳಷ್ಟು ಇದರಿಂದ ಇಳುವರಿ ಕಡಿಮೆ ಆಗುವಂತ ಒಂದು ಸಾಧ್ಯತೆಗಳಿರ್ತಾವ. 20-30% ಇಳುವರಿ ಕಡಿಮೆ ಆಗುವಂತ ಒಂದು ಸಾಧ್ಯತೆಗಳಿರ್ತಾವ. ಇಂಥ ಒಂದು ಸಮಸ್ಯೆ ಎದುರಿಸುವಂತಹ ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಕಳೆಗಳನ್ನ ಹತೋಟಿ ಮಾಡಬಹುದಂತೀರಿ? ಆಗಲ್ರಿ, ಈಗ ನೋಡಿ, ಸರ್ವೇ ಸಾಮಾನ್ಯವಾಗಿ ಭತ್ತದ ಗದ್ದೆಗಳಲ್ಲಿ ನಾಟಿ ಮಾಡಿದ 20-40 ದಿವಸಗಳವರೆಗೆ ಕೈಗಸ ಮಾಡಿಬಿಡ್ಬೇಕ್ರಿ. ಅಂದ್ರೆ ಆಗ ಕಸ ತೆಗೆದುಬಿಡ್ಬೇಕು. ಇದಲ್ಲದೆ ರೈತರು ಅನೇಕ ಕಳೆನಾಶಕಗಳನ್ನು ಸಹಿತ ಬಳಸಬಹುದ್ರಿ. ಮುಖ್ಯವಾಗಿ ಹೇಳಬೇಕಂದ್ರೆ 5% ಬ್ಯೂಟಾಕ್ಲೋರ್ ರಾಸಾಯನಿಕವನ್ನು ಹೆಕ್ಟೇರ್ಗೆ 30 ಕಿಲೋಗ್ರಾಂನಂತೆ ಹರಳು ರೂಪದಲ್ಲಿ ಬಳಸಬಹುದ್ರಿ. ಇಲ್ಲದಿದ್ರೆ ಹೆಕ್ಟೇರ್ಗೆ 1.5 ಲೀಟರ್ನಷ್ಟು ಅನಿಲೋ ಗಾರ್ಡ್ ಅಥವಾ 3.3 ಲೀಟರ್ನಷ್ಟು ಪೆಂಡಿಮೆಥಾಲಿನ್, ಇದು ಅಲ್ಲದೇ 1 ಲೀಟರ್ನಷ್ಟು ಆಕ್ಸಿಡಯಾಜೋನ್ ಅನ್ನ ಪ್ರತಿ ಹೆಕ್ಟರ್ಗೆ ಬಳಸಿ ನಾವು ಕಳೆಗಳನ್ನು ನಿಯಂತ್ರಣ ಮಾಡಬಹುದ್ರಿ. ಅಲ್ಲದೆ ಇವೆಲ್ಲ ಕಳೆನಾಶಕಗಳು ಮಾರ್ಕೆಟ್ನಲ್ಲಿ ಸಹಿತ ಸಿಗ್ತಾವ್ರಿ. ಇವು ನಾವು ನಾಟಿ ಮಾಡಿದ 5-7 ದಿವಸದೊಳಗೆ ಇವನ್ನ ಬಳಸಿದ್ರೆ ಕಳೆಗಳನ್ನು ನಾವು ಚೆನ್ನಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ. ಇವೆಲ್ಲ ನಾವು ಈ ಸುಧಾರಿತ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದಾದ್ರೆ ಅಲ್ಪಾವಧಿ ತಳಿಗಳಲ್ಲಿ ಸುಮಾರು 50-65 ಕ್ವಿಂಟಲ್ನಷ್ಟು ಇಳುವರಿ ಮತ್ತು ದೀರ್ಘಾವಧಿ ತಳಿಗಳಲ್ಲಿ 75-80 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪ್ರತಿ ಹೆಕ್ಟರ್ಗೆ ನಮ್ಮ ರೈತರು ಪಡೆಯಬಹುದಾಗಿದೆ. ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಭತ್ತ ಬೆಳೆದ ನಂತರ ಮತ್ತೆ ಭತ್ತ ಬೆಳಿಬಹುದು ಹೆಂಗ? ಈಗ ನೋಡ್ರಿ, ಭತ್ತ ಬೆಳಿ ಜಾಗ ಏನಾದ್ರೆ ಹೆಚ್ಚಾಗಿ ನೀರು ಬಹಳ ಇರಲ್ಲೇ ಭತ್ತ ಬೆಳಿತಾರೆ. ಆದ್ರೆ ಭತ್ತದ ನಂತರ ಮತ್ತೊಂದು ಭತ್ತದ ಬೆಳೆ ತಗೊಳ್ಳಿಕ್ಕೆ ಏನ್ ತೊಂದರೆ ಇಲ್ರಿ. ಆದ್ರೆ ಭೂಮಿಯಲ್ಲಿ ಸಾವಯವ ಪದಾರ್ಥ ನಾವು ಸೇರಿಸ್ತಾ ಇದ್ರೆ ಇದರಲ್ಲಿ ಇಳುವರಿಯ ಪ್ರಮಾಣ ಏನು ಕಡಿಮೆ ಆಗೋದಿಲ್ರಿ. ನಾವು ಕೆಲವೊಂದು ಬಾರಿ ಕೇಳ್ತೇವೆ, ವರ್ಷ ವರ್ಷ ರೈತರು ಭತ್ತ ಬೆಳೆದಂಗೆ ಬೆಳೆದಂಗೆ ಇಳುವರಿ ಕಡಿಮೆ ಆಗ್ತಾ ಹೋಗ್ತಾ ಇದೆ, ನಾವು ಬೇಕಾದಷ್ಟು ಗೊಬ್ಬರ ಕೊಡ್ತೇವೆ ಅಂತಾರೆ. ಆದ್ರೆ ಗೊಬ್ಬರ ಕೊಡೋದು ಕೇವಲ ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ದಾರೆ, ಸಾವಯವ ಅಂಶವನ್ನು ಅವ್ರು ಸೇರಿಸೋದಿಲ್ಲ. ಹೀಗಾಗಿ ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಸಾವಯವ ಅಂಶಗಳನ್ನು ಸೇರಿಸಿದ್ದಾದ್ರೆ ಅಥವಾ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸಿದ್ದಾದ್ರೆ ಇಳುವರಿಯಲ್ಲಿ ಆ ತರ ಏನು ಯಾವುದು ಗಮನಾರ್ಹ ಬದಲಾವಣೆ ಆಗುದಿಲ್ಲ. ಸಾಧ್ಯವಾದಷ್ಟು ಕಾಲ್ಗೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದ್ರೆ ನನಗನಿಸಿದ ಮಟ್ಟಿಗೆ ಭತ್ತದ ಪ್ರದೇಶದಲ್ಲಿ ಕಾಲ್ಗೆ ಮಾಡೋದು ಸ್ವಲ್ಪ ಕಷ್ಟ ಆಗುವಂತ ಒಂದು ಸಂದರ್ಭ. ಯಾಕಂದ್ರೆ ನೀರ್ ಯಾವಾಗಲೂ ನಿಲ್ಲುವಂತ ಪ್ರದೇಶದಲ್ಲೇ ಭತ್ತವನ್ನು ಬೆಳೀತಾ ಇರ್ತಾರೆ ಅಥವಾ ನೀರಿನ ಸೌಲಭ್ಯ ಚೆನ್ನಾಗೇ ಇರ್ತದೆ. ಭತ್ತದ ಭೂಮಿದು ಭೂಮಿಯ ಭೌತಿಕ ಗುಣನೂ ಬದಲಾಗಿರೋದ್ರಿಂದ ಬೇರೆ ಬೆಳೆಗಳನ್ನ ಇಮಿಡಿಯೇಟ್ ಆಗಿ ಬೇಗನೆ ತಗೊಳ್ಳಿಕ್ಕೂ ಸಹಿತ ಸಾಧ್ಯ. ಈಗ ಕಾಲುವೆ ಬರುವಂತಹ ಪ್ರದೇಶದೊಳಗಾಯ್ತು ಅಥವಾ ನೀರಾವರಿ ಇರುವಂತಹ ಅಚ್ಚುಕಟ್ಟು ಪ್ರದೇಶದೊಳಗ ಈ ಸಮಸ್ಯೆ ಇರಬಹುದು. ಈಗ ಬಾವಿಯಿಂದ ನೀರಾವರಿ ಆಗುವಂತಹ ಸಂದರ್ಭದೊಳಗ ಬಾವಿಯಿಂದ ಭತ್ತ ಒಂದು ಬೆಳೆ ಬೆಳೆದ ನಂತರ ಅದೇ ನೀರಿನ ಒಂದು ಪಸೆ ಒಳಗ ಬೇರೆ ಬೆಳೆ ತಗೋಬಹುದು? ಹೆಂಗ ಬೇಕಾದಂಗ ಬೇರೆ ಬೆಳೆಗಳನ್ನ ತಗೋಬಹುದು. ಈಗಾಗಲೇ ನಿಮಗೂ ಗುರುತಿದ್ದ ಹಾಗೆ ಈ ನಮ್ಮ ಉತ್ತರ ಭಾರತದಲ್ಲಿ ಅಂದ್ರೆ ಪಂಜಾಬ್ ಹರಿಯಾಣಗಳಲ್ಲಿ ಭತ್ತ ಮತ್ತು ಗೋಧಿಯ ಒಂದು ಕಾಲ್ಗೆ ಮಾಡ್ತಾ ಇದ್ದಾರೆ ಮತ್ತು ಅವರು ಚೆನ್ನಾಗಿ ಇಳುವರಿಯನ್ನ ಪಡಿತಾ ಇದ್ದಾರೆ. ಆದ್ರೆ ಇದು ಏಕದಳ ಬೆಳೆಗಳ ಕಾಲ್ಗೆ ಮಾಡಿದ್ರೆ ಕೆಲವೊಂದು ಬಾರಿ ಕೆಲವೊಂದು ರೀತಿಯ ಕಳೆಗಳ ಉಪದ್ರವ ಜಾಸ್ತಿ ಆಗಿದ್ದು ಕಂಡು ಬಂದದ. ಭತ್ತದೊಂದಿಗೆ ಬೇರೆ ನಮ್ಮ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ನಾವು ಕಾಲುವೆ ಮಾಡಿದ್ರೆ ಚೆನ್ನಾಗಿ ಇಳುವರಿಯನ್ನು ಪಡೆಯುವುದಲ್ಲದೆ ನಾವು ನಿರಂತರ ಇಳುವರಿಯನ್ನು ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಸ್ಟೈನೇಬಿಲಿಟಿ ಅಂತ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಹೇಳದಂಗೆ ಕಾಲುವೆ ಮಾಡೋದು ಒಳ್ಳೆಯ ವಿಚಾರ. ಮತ್ತೆ ಸಾವಯವ ಪದಾರ್ಥವನ್ನು ಸೇರಿಸೋದು ಅಷ್ಟೇ ಅಷ್ಟೇ ಮಾಡ್ತದೆ. ಒಳ್ಳೇದು ಡಾಕ್ಟರ್ ರಚಿತಾಪುರ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಭತ್ತದ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಹೊಸ ಹೊಸ ವಿಧಾನಗಳನ್ನು ಹೊಸ ಸವಿಸ್ತಾರವಾಗಿ ತಿಳಿಸಿಕೊಟ್ರಿ. ಯಾವ ರೀತಿಯಾದಂಥ ವೈಜ್ಞಾನಿಕ ವಿಚಾರಗಳನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ಭತ್ತದ ಒಂದು ಇಳುವರಿಯನ್ನು ಹೆಚ್ಚು ಮಾಡುವುದು, ಲಾಭದ ಅಂಶಗಳನ್ನು ಹೆಚ್ಚು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ನಾಟಿ ಪದ್ಧತಿಯಲ್ಲಿ ಭತ್ತ ಬೆಳೆದಾಗ ಅನುಸರಿಸಬೇಕಾದ ಕ್ರಮಗಳು ಈ ಕುರಿತು ಡಾಕ್ಟರ್ ಬಿಎಂ ಚಿತ್ತಾಪುರ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೇಳೋಣ ರಾಣಿ ಎನ್ ಬಂಡಗಾರ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಹಾಡಿ ಹೇಳತ್ತೀನಿ ಸಿದ್ಧರದು ಎಟ್ಟೆವ್ರೆ ಸೇವಾಸ್ಥಾನ ಸಬೋದಾಗ ಮಾಡ್ಬ್ಯಾಡ್ರಿ ಸುಳ್ಳೇ ಸುಳ್ಳೇ ಕದನ ನಾಂದವರು ನಾಶಾದ್ರು ಎಷ್ಟೋ ಜನ ಸಿವಕುಂತ ದೇವಿಗೆ ಸೇರಿಸ್ತ ಅವನ ಗುರು ಹಾಂಗ ಗಂಭೀರ ಬೀರಣ್ಣ ಚಿಡಿಯ ಮಾಟದಾಗ ಓಡ್ಯಾರ ಹೋಮದ ಯಾಜ್ಞೇನ ಮದ ಕಾರ್ಯಕ್ಕ ನೇಮಿಲೆ ಅವರು ಬಸಕ ತರುವಡಿ ವಾದಗನ ದೇವಸ್ಥಾನ ತಪ್ಪಳ ದೇವಿ ಧನದನ ಅದು ಏನ ಮಾಡತಿ ಆಟ ಆಡೋಣ ನನ್ನ ಗಂಭೀರ ಮಾಳಣ್ಣ ಅಟ ಕಲೇಸಿ ಬರದನ ಈ ಕವನ ಸತ್ಯದಾರ ಮಾರ ನಮ್ಮ ಹಾಡಿನ ಭೇದ ಲಿತ್ತಾವೋ ಮಾರಾಗೋ ಇನ್ನ ಯಾವ ನೀರವೋ ತಾಳೆ